ವಿಷಮುಕ್ತ ಅನ್ನದ ಬಟಲು ಸರಣಿ ಕಾರ್ಯಕ್ರಮದ 10ನೆಯ ಕಂತಿನಲ್ಲಿ ಬಳ್ಳಿ ತರಕಾರಿಗಳು ಈ ವಿಷಯದ ಕುರಿತು ಮಾತನಾಡುತ್ತಾರೆ ಪ್ರದೀಪ್ ಸೂರಿ. ನಾವು ಬಳಸುವ ತರಕಾರಿಗಳಲ್ಲಿ ಬಳ್ಳಿ ತರಕಾರಿಗಳು ವಿಶೇಷ ಸ್ಥಾನಗಳನ್ನು ಹೊಂದಿವೆ. ಬಳ್ಳಿ ತರಕಾರಿಗಳಲ್ಲಿ ನಾವು ಉಪಯೋಗಿಸುವಂತಹದ್ದು ಬಳ್ಳಿಗಳಲ್ಲಿ ಬೆಳೆದ ಕಾಯಿ, ಬೀನ್ಸ್ ಇತ್ಯಾದಿಗಳು. ಆದರೆ ಬಸಳೆಯಲ್ಲಿ ಇದರ ಎಲೆ ಹಾಗೂ ಕಾಂಡಗಳು ತರಕಾರಿಯಾಗಿ ಬಳಕೆ. ಅದೇ ರೀತಿ ಚೀನಿಕಾಯಿಯ ಎಳತು ಕಾಂಡ ಹಾಗೂ ಎಲೆಗಳು ಬಸಳೆಯಂತೆಯೇ ಸಾಂಬಾರ್ ಮಾಡಲು ಸಾಧ್ಯ ಎಂದು ಕೆಲವರಿಗೆ ಗೊತ್ತಿರಬಹುದು. ಬಸಳೆ ಅತಿ ಸುಲಭವಾಗಿ ಬೆಳೆಸಬಹುದಾದ ಕರಾವಳಿಗರ ಜನಪ್ರಿಯ ತರಕಾರಿ. ಇದನ್ನು ಸಾಮಾನ್ಯವಾಗಿ ಚೌತಿಯ ನಂತರ ಮಳೆ ಕಡಿಮೆ ಆದ ಮೇಲೆ ನೆಡುವುದು ಕ್ರಮ. ಇದನ್ನು ಬೀಜದಿಂದಲೂ ಹಾಗೂ ಕಾಂಡದಿಂದಲೂ ಬೆಳೆಸಬಹುದು. ಇದು ಹೆಚ್ಚು ನೈಟ್ರೋಜನ್ ಕೇಳುವ ತರಕಾರಿಯಾಗಿದ್ದು ಇದಕ್ಕೆ ನೀರು ಮಾಡಿದ ಸಗಣಿ, ಕೊಳಸಿದ ನೆಲಗಡಲೆ ಹಿಂಡಿ, ಹರಳು ಹಿಂಡಿ ಹಾಗೂ ಗೋಮೂತ್ರ ಕೊಟ್ಟರೆ ಹುಲುಸಾಗಿ ಬೆಳೆಯುತ್ತದೆ. ಇದನ್ನು ತೆಂಗಿನ ಗರಿ, ಅಡಿಕೆ ಸೋಗೆ ನೆಲದಲ್ಲಿ ಇಟ್ಟು ಹಬ್ಬಿಸುವ ಕ್ರಮವೂ ಇದೆ. ಆದರೆ ಚಪ್ಪರ ಹಾಕಿ ಬೆಳೆಸುವುದು ಸರ್ವೇ ಸಾಮಾನ್ಯ. ಕೆಲವರು ಅತಿ ದೊಡ್ಡ ಚಪ್ಪರ ಹಾಕುತ್ತಾರೆ, ಆದರೆ 2.5 ಅಡಿಯಿಂದ 3 ಅಡಿ ಅಗಲದ ಚಪ್ಪರ ತುಂಬ ಸೂಕ್ತ. ಎದುರು ಬದುರಾಗಿ ಒಂದೊಂದು ಕಟ್ಟಿಂಗ್ಗಳನ್ನು ನೆಡುವುದು. ಬಳ್ಳಿ ಚಪ್ಪರಕ್ಕೆ ಏರಲು ಪ್ರಾರಂಭವಾದ ನಂತರ ಒಂದು ಬಳ್ಳಿಯನ್ನು ಆಚೆ, ಒಂದು ಬಳ್ಳಿಯನ್ನು ಈಚೆ ಬಿಟ್ಟರೆ ಬಳ್ಳಿ ಮುಂದೆ ಹೋಗುತ್ತದೆ. ಚಪ್ಪರದಿಂದ ಸುಮಾರು 2 ಅಡಿ ಮೇಲೆ ಬಂದ ನಂತರ ಕಟ್ ಮಾಡಿದರೆ ಅಲ್ಲಿಂದ 2-2 ಬಳ್ಳಿಗಳು ಬಂದು ಬಳ್ಳಿ ಬಸಳೆ ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗುತ್ತದೆ. ಈ ರೀತಿ ಹಾಕಿದ ಚಪ್ಪರದಲ್ಲಿ ಕೊಯ್ಲು ಮಾಡುವುದು ತುಂಬ ಸುಲಭ. ಬಸಳೆಗೆ ಸಗಣಿ ಒಟ್ಟಿಗೆ ಎಕ್ಕದ ಎಲೆಗಳನ್ನು ಕೊಳೆಸಿ ಹಾಕುವುದರಿಂದ ಯಾವುದೇ ಕೀಟಗಳ ಬಾಧೆ ಇರುವುದಿಲ್ಲ. ಬಸಳೆ ಕಟಾವು ಮಾಡುವ ಮುನ್ನಾದಿನ ಬಸಳೆ ಬುಡಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ಇದರಿಂದ ಕಟಾವು ಮಾಡಿದ ಬಸಳೆ ತುಂಬ ತಾಜಾ ಆಗಿ ಇರುತ್ತದೆ. ಕಟಾವು ಮಾಡಿದ ದಿನವೇ ನೀರು ಮಾಡಿದ ಸಗಣಿ ಅಥವಾ ಕೊಳೆಸಿದ ನೆಲಗಡಲೆ ಹಿಂಡಿ ಅಥವಾ ಹರಳು ಹಿಂಡಿ ಅಥವಾ ಗೋಮೂತ್ರವನ್ನು ಕೊಡಬೇಕು. ಮಳೆಗಾಲದಲ್ಲಿ ಬಸಳೆ ಹೆಚ್ಚಿನವರಿಗೆ ಬೇಡವಾದ ತರಕಾರಿ. ಆದರೂ ಬೇಕೆನಿಸುವವರು ಏರುಮಡಿ ಮಾಡಿ ಮೇಲೆ ಸಿಲ್ಪಾಲಿನ್ ಅಥವಾ ಪೋಲಿ ಹೌಸ್ಗೆ ಹಾಕುವಂಥ ಪೋಲಿ ಫಿಲ್ಮ್ ಹಾಕಿದ್ದಲ್ಲಿ ಮಳೆಗಾಲದಲ್ಲಿ ಸಹ ಬಸಳೆ ಬೆಳೆಸಲು ಸಾಧ್ಯವಿದೆ. ಇತರೆ ಬಳ್ಳಿ ತರಕಾರಿಗಳ ಬಗ್ಗೆ ಹೇಳಬೇಕೆಂದರೆ ಕುಂಬಳ, ಚೀನಿ, ಸಾಂಬಾರ್ ಸೌತೆ, ಮುಳ್ಳು ಸೌತೆ, ಪಡುವಲ, ಹೀರೆ ಬಳ್ಳಿ, ಬೀನ್ಸ್ ಇತ್ಯಾದಿಗಳು. ಇವುಗಳಲ್ಲಿ ಹೆಚ್ಚಿನವುಗಳು ವರ್ಷದ ಎಲ್ಲ ಸಮಯದಲ್ಲಿ ಬೆಳೆಯುವಂಥದ್ದು. ಇವುಗಳಿಂದ ದೊರೆಯುವ ತರಕಾರಿಗಳಲ್ಲಿ ಹೆಚ್ಚಿನವುಗಳನ್ನು ನಾವು 5-6 ತಿಂಗಳವರೆಗೆ ಕಾಪಿಡಲು ಸಾಧ್ಯವಿದೆ. ಕಾಯಿ ಕೊಡುವ ಬಳ್ಳಿ ತರಕಾರಿಗಳಿಗೆ ಹೆಚ್ಚು ಪೊಟ್ಯಾಷ್ ಬೇಕಾಗುತ್ತದೆ. ಆದ್ದರಿಂದ ಹಟ್ಟಿಗೊಬ್ಬರದ ಒಟ್ಟಿಗೆ ಸುಡುಮಣ್ಣು, ಬೂದಿ ಇತ್ಯಾದಿಗಳನ್ನು ಹಾಕಬೇಕಾಗುತ್ತದೆ. ಬೂದಿ ಕುಂಬಳವನ್ನು ಚಪ್ಪರ ಇಲ್ಲವೇ ನೆಲದಲ್ಲಿ ಹಬ್ಬಿಸಬಹುದು. ಹಾಗೆಯೇ ಮರಕ್ಕೆ ಸಹ ಹಬ್ಬಿಸಿ ಫಸಲನ್ನು ಪಡೆಯಬಹುದು. ಎಲ್ಲ ಬಳ್ಳಿ ತರಕಾರಿಗಳಿಗೆ ತೊಂದರೆ ಕೊಡುವಂಥದ್ದು ಹಣ್ಣು ನೋಡಗಳು. ಇವುಗಳನ್ನು ಫೆರಮೋನ್ ಟ್ರ್ಯಾಪ್ ಬಳಸಿ ನಾವು ನಿಯಂತ್ರಿಸಬಹುದು. ಬೇಸಿಗೆಯಲ್ಲಿ ಬೆಳೆದ ಸಾಂಬಾರ್ ಸೌತೆ ಮಳೆಗಾಲದಲ್ಲಿ ಒಂದು ಆಪದ್ ಬಾಂಧವ ತರಕಾರಿ. ಬೇಸಿಗೆಯಲ್ಲಿ ಬೆಳೆದ ಸೌತೆಯನ್ನು ಕಂಬಕ್ಕೆ ಕಟ್ಟಿ 5-6 ತಿಂಗಳವರೆಗೆ ಅದನ್ನು ಕಾಪಿಡಬಹುದು. ಮಳೆಗಾಲದಲ್ಲಿ ಏನೂ ತರಕಾರಿ ಇಲ್ಲದಾಗ ಇದನ್ನು ಉಪಯೋಗಿಸಬಹುದು. ಸಾಂಬಾರ್ ಸೌತೆ ಹಣ್ಣಾಗಿ ಹಂಜಿ ಆದಾಗ ಬೆಲ್ಲದೊಡನೆ ತಿನ್ನಲು ಅಥವಾ ಜ್ಯೂಸ್ ಮಾಡಿ ಕುಡಲು ತುಂಬ ರುಚಿಯಾಗಿರುತ್ತದೆ. ಸಾಂಬಾರ್ ಸೌತೆಗೆ ಕಾಡುವ ಇತರೆ ಕೀಟಗಳೆಂದರೆ ಕೆಂಪು ಗುರುಗುಂಜಿ ಹುಳದ ತೊಂದರೆ, ಅಂದರೆ ರೆಡ್ ಬೀಟಲ್. ಇದಕ್ಕೆ ಉತ್ತಮ ಪರಿಹಾರ ಅಂದರೆ ಸುತ್ತಲೂ ಗ್ರೀನ್ ಶೇಡ್ ನೆಟ್ಟನ್ನು ಕಟ್ಟಿ ಸೌತೆಯನ್ನು ಬೆಳೆಸುವುದು. ಯಾವುದೇ ಬಳ್ಳಿ ತರಕಾರಿಗಳಲ್ಲಿ ಮೊದಲಿಗೆ ಬರುವಂಥದ್ದು ಗಂಡು ಹೂವುಗಳು. ಹೆಣ್ಣು ಹೂವುಗಳು ಬೇಗನೆ ಬರಲು ನಾವು 2G ಹಾಗೂ 4G ಕಟ್ಟಿಂಗ್ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು. ಉದಾಹರಣೆಗೆ ಸೋರೆಕಾಯಿ ಬಳ್ಳಿ ಚಪ್ಪರದ ಎತ್ತರಕ್ಕೆ ಬಂದಾಗ ಅದರ ತುದಿಯನ್ನು ಚೂಟಬೇಕು. ಇದರಿಂದ ಆ ಭಾಗದಲ್ಲಿ 2 ಬಳ್ಳಿಗಳು ಬರುತ್ತವೆ. ಆ 2 ಬಳ್ಳಿಗಳು 10-12 ಎಳೆ ಬಿಟ್ಟ ನಂತರ ಪುನಃ ಕಟಾವು ಮಾಡಿದರೆ ಅಲ್ಲಿಂದ 2 ಬಳ್ಳಿಗಳು ಬರುತ್ತವೆ. ಈ ಬಳ್ಳಿಗಳಲ್ಲಿ ಹೆಣ್ಣು ಹೂವು ಬರುತ್ತದೆ, ಹಾಗಾಗಿ ನಮಗೆ ಬೇಗನೆ ಕಾಯಿ ಸಿಗಲು ಪ್ರಾರಂಭವಾಗುತ್ತದೆ. ಕೆಲವೊಮ್ಮೆ ಕುಂಬಳ, ಚೀನಿಕಾಯಿಗಳಲ್ಲಿ ಹೆಣ್ಣು ಹೂವುಗಳು ಇರುತ್ತವೆ, ಆದರೆ ಗಂಡು ಹೂವುಗಳು ಇರುವುದಿಲ್ಲ. ಆಗ ಪರಾಗಸ್ಪರ್ಶಕ್ಕೆ ತೊಂದರೆಯಾಗಿ ಕಾಯಿ ನಿಲ್ಲುವುದಿಲ್ಲ. ಅದಕ್ಕೆ ಗಂಡು ಹೂವುಗಳು ಅರಳಿದ ತಕ್ಷಣ ಅದನ್ನು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಗಂಡು ಹೂವುಗಳಿಲ್ಲದಾಗ 2-3 ದಿನಗಳ ಒಳಗೆ ಅದನ್ನು ಪರಾಗಸ್ಪರ್ಶಕ್ಕೆ ಉಪಯೋಗಿಸಬಹುದು. ಅಲಸಂದೆ ಸಹ ಒಂದು ಬಳ್ಳಿ ತರಕಾರಿ. ಇದನ್ನು ವರ್ಷದ ಎಲ್ಲ ಸೀಸನ್ಗಳಲ್ಲಿ ಬೆಳೆಯಬಹುದು. ಇದು ಹೆಚ್ಚು ಪೊಟ್ಯಾಷ್ ಬೇಡುವ ಬಳ್ಳಿ. ಸಾರಜನಕ ಗೊಬ್ಬರ ಹೆಚ್ಚು ಹಾಕಬಾರದು. ಬಳ್ಳಿ ಹಬ್ಬಲು ವರ್ಟಿಕಲ್ಲಾಗಿ ಫಿಶ್ ನೆಟ್ಟನ್ನು ಕಟ್ಟಿದರೆ ಬಳ್ಳಿ ಹಬ್ಬಲು ಅನುಕೂಲವಾಗುತ್ತದೆ. ಇದು ವಾತಾವರಣದಲ್ಲಿನ ನೈಟ್ರೋಜನ್ ಹೀರಿಕೊಳ್ಳುತ್ತದೆ, ಆದ್ದರಿಂದ ಹೆಚ್ಚು ನೈಟ್ರೋಜನ್ ಯುಕ್ತ ಗೊಬ್ಬರ ಇದಕ್ಕೆ ಅಗತ್ಯ ಇರುವುದಿಲ್ಲ. ಇದಕ್ಕೆ ಬರುವಂಥ ಕೀಟಗಳೆಂದರೆ ಹೇನುಗಳು ಹಾಗೂ ರಸ ಹೀರುವ ಕೀಟಗಳು, ಅಂದರೆ ಬಂಬುಚ್ಚಿ. ಹೇನು ನಿಯಂತ್ರಣಕ್ಕೆ ನಾವು ಇರುವೆಯನ್ನು ಕಂಟ್ರೋಲ್ ಮಾಡಿದರೆ ಹೇನುಗಳ ಬಾಧೆ ಕಡಿಮೆ ಆಗುತ್ತದೆ. ಬಂಬುಚ್ಚಿಗೆ ನಾವು ಇಂಗಿನ ನೀರು ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನಿಂದ ಮಾಡಿದಂಥ ಲಿಕ್ವಿಡ್ ಸ್ಪ್ರೇಯನ್ನು ಮಾಡುವುದರಿಂದ ನಿಯಂತ್ರಿಸಬಹುದು. ಈ ಬೆಳೆ ಬೆಳೆಯುವಾಗ ಹೆಚ್ಚಿನವರು ಕೇಳುವ ಪ್ರಶ್ನೆ, ನಮ್ಮ ಬಳ್ಳಿ ತುಂಬ ಸೊಕ್ಕಿ ಬೆಳೆದಿದೆ ಆದರೆ ಕಾಯಿ ಆಗುವುದಿಲ್ಲ ಎಂದು. ಇದಕ್ಕೆ ಉಪಾಯ ಏನೆಂದರೆ, ಕೆಲವು ದಿನ ಬಳ್ಳಿಗೆ ನೀರು ಕೊಡಬಾರದು. ಅದು ಬಳ್ಳಿ ಬಾಡಲು ಪ್ರಾರಂಭಿಸಿದಾಗ ಸ್ವಲ್ಪ ನೀರು ಕೊಡುವುದು. ಹಾಗೆ ಮಳೆಗಾಲದಲ್ಲಾದರೆ ಅಡಿಭಾಗದ ಎಲೆಗಳನ್ನು ತೆಗೆಯುವುದು. ಇದರಿಂದ ಕಾಯಿ ಬರಲು ಪ್ರಾರಂಭವಾಗುತ್ತದೆ. ಅಲಸಂದೆ ಮುಗಿದ ತಕ್ಷಣ ಬಳ್ಳಿಯನ್ನು ತೆಗೆಯುವಾಗ ಅದರ ಬೇರಿನ ಭಾಗ ನೆಲದಲ್ಲಿಯೇ ಇರುವಂತೆ ಕಟಾವು ಮಾಡಬೇಕು. ಇದರಿಂದ ನೈಟ್ರೋಜನ್ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲೇ ಉಳಿದು ಅಲ್ಲಿ ಬೇರೆ ತರಕಾರಿ ಬೆಳೆದಾಗ ಗಿಡಗಳಿಗೆ ನೈಟ್ರೋಜನ್ ಸಿಗಲು ಅನುಕೂಲವಾಗುತ್ತದೆ. ಅದೇ ರೀತಿ ಪಡುವಲಕಾಯಿ ಸಹ ಒಂದು ಬಳ್ಳಿ ತರಕಾರಿ. ಪಡುವಲ ಬೀಜದ ಹೊರಭಾಗ ಗಟ್ಟಿಯಾಗಿ ಇರುತ್ತದೆ, ಆದ್ದರಿಂದ ಅದು ಮೊಳಕೆ ಬರಲು ಕೆಲವು ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಪಡುವಲ ಬೀಜಗಳನ್ನು ಹಲ್ಲಿನಿಂದ ಕಡಿದು ಅದರ ಹೊರಭಾಗದ ಕವಚವನ್ನು ಕ್ರ್ಯಾಕ್ ಮಾಡಿ ನೀರಿನಲ್ಲಿ ನೆನೆಸಿ ಬೀಜ ಹಾಕಿದರೆ ಬೇಗನೆ ಮೊಳಕೆ ಬರುತ್ತದೆ. ಈ ಬಳ್ಳಿಗೆ ತೊಂದರೆ ಕೊಡುವ ಕೀಟಗಳೆಂದರೆ ಎಲೆ ತಿನ್ನುವ ಕ್ಯಾಟರ್ಪಿಲ್ಲರ್ಗಳು. ಇದರ ನಿಯಂತ್ರಣ ಹೇಗೆ ಎಂದರೆ, ಸಂಜೆ ಹೊತ್ತಿನಲ್ಲಿ ಬಳ್ಳಿಯ ಹತ್ತಿರ ಲೈಟ್ ಉರಿಸುವುದು. ಇದರಿಂದ ಮೊಟ್ಟೆ ಇಡಲು ಬರುವ ಹಾತೆಗಳು ಬರುವುದಿಲ್ಲ. ದಿನಾಲೂ ನಾವು ಎಲೆ ಅಡಿಭಾಗದಲ್ಲಿ ನೋಡುತ್ತಾ ಇದ್ದರೆ ಏನಾದರೂ ಲಾರ್ವಾಗಳಿದ್ದರೆ ಅವುಗಳನ್ನು ಕೈಯಿಂದ ತೆಗೆದು ನಾಶ ಮಾಡುವುದು. ಪಡುವಲಕಾಯಿ ಆದ ತಕ್ಷಣ ಅದರ ತುದಿಗೆ ಒಂದು ಕಲ್ಲನ್ನು ಕಟ್ಟಿದರೆ ಪಡುವಲ ನೇರವಾಗಿ ಬೆಳೆದು ಉದ್ದವಾಗಿ ಬೆಳೆಯುತ್ತದೆ. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 10ನೇ ಕಂತಿನಲ್ಲಿ ಬಳ್ಳಿ ತರಕಾರಿಗಳು ಈ ವಿಷಯದ ಕುರಿತು ಮಾತನಾಡಿದವರು ಪ್ರದೀಪ್ ಸೂರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ, ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ, ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 944-88-35-606. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:58.40. ಕಿಸಾನ್ ವಾಣಿ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತಾಗಿ ವಾದ್ಯ ಕೋಡಿ ಶ್ಯಾಮ್ ಭಟ್ ಅವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಇವನ್ನೆಲ್ಲ ಕೇಳಬಹುದು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನಮ್ಮ, ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸರಾ ಆಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ, ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144116 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಗರ್ಭಾವಸ್ಥೆಯಲ್ಲಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವ ಔಷಧ ನವಜಾತ ಶಿಶುವಿನಲ್ಲಿ ಶ್ರವಣ ದೋಷಗಳಿಗೆ ಕಾರಣವಾಗಬಹುದು. ನಿಮ್ಮ ಮಗುವಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಿ ಮಂಗನಬಾವು ಮತ್ತು ದಡಾರದಂತಹ ರೋಗಗಳು ಮಕ್ಕಳಲ್ಲಿ ಕಿವುಡುತನಕ್ಕೆ ಕಾರಣವಾಗಬಹುದು. ಶ್ರವಣ ದೋಷವುಳ್ಳ ಮಗುವನ್ನು ಇತರ ಮಕ್ಕಳೊಂದಿಗೆ ಬೆರೆಯಲು ಪ್ರೋತ್ಸಾಹಿಸಿ. ಇದು ಮಾನಸಿಕ ಮತ್ತು ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಜೇನು ಕೃಷಿ ಕುರಿತು ವಾದ್ಯಕೋಡಿ ಶ್ಯಾಮ್ ಭಟ್ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನ ಕೇಳೋಣ. ವಾದ್ಯಕೋಡಿ ಶ್ಯಾಮ್ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಪ್ರಕೃತಿಯ ಸಮತೋಲನವನ್ನ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದ್ರೆ ಜೇನು ಕುಟುಂಬಗಳು ಸಕ್ರಿಯವಾಗಿರುವಂತಹ ಒಂದು ಪರಿಸರ, ಆರೋಗ್ಯವಂತ ಪರಿಸರ ಅಂತ ಹೇಳ್ತೀವಿ. ಈ ಮಾತನ್ನ ನೀವು ಒಪ್ತೀರಾ? ಸದ್ಯದ ಪರಿಸ್ಥಿತಿ ಚೆನ್ನಾಗಿದೆ, ಆದರೆ ನೈಸರ್ಗಿಕ ವಾತಾವರಣ ಅಲ್ಪ ಸ್ವಲ್ಪ ಬದಲಾವಣೆ, ಅದಕ್ಕೆ ಅಡ್ಜಸ್ಟ್ ಆಗ್ತಾವೆ, ಹೊಂದಾಣಿಕೆ ಆಗ್ತಾವೆ, ಪರವಾಗಿಲ್ಲ. ಒಂದು 10-20 ವರ್ಷ ಹಿಂದೆ ನೋಡಿದ್ರೆ ಅಲ್ಲಿದ್ದಂತಹ ಒಂದು ಪರಿಸ್ಥಿತಿಗೂ ಇವತ್ತಿರುವಂತಹ ಒಂದು ಪರಿಸ್ಥಿತಿಗೂ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ? ತುಂಬಾ ವ್ಯತ್ಯಾಸ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಹಿಂದಿನ 20 ವರ್ಷ ಹಿಂದೆ ಇಷ್ಟೊಂದು ಆಹಾರ ಕೊಡುವಂತ ಪರಿಸ್ಥಿತಿ ಇಲ್ಲ ಜೇನು ಕುಟುಂಬಗಳಿಗೆ. ಹಿಂದೆ ಸಾಕಷ್ಟು ಪರಿಸರದಲ್ಲಿ ಆಹಾರ ಸಿಗ್ತಾ ಇತ್ತು, ಈಗ ಸಿಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಪರಿಸರ ನಾಶ. ಅಂದ್ರೆ ನೈಸರ್ಗಿಕವಾಗಿ ಸಂಪನ್ಮೂಲಗಳು ಅವುಗಳಿಗೆ ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಪರಾಗ ಮತ್ತು ಪುಷ್ಪರಸ ಎರಡು ಕೂಡ ಸಿಗ್ತಾ ಇಲ್ಲ, ಕಾಲಕಾಲಕ್ಕೆ ಸಿಗ್ತಾ ಇಲ್ಲ. ಈಗ ಸದ್ಯದ ಒಂದು ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಒಂದು ವಾತಾವರಣದ ಪರಿಸ್ಥಿತಿ, ಮುಂಗಾರು ಮಳೆ ಬಹಳ ವೇಗವಾಗಿ ಪ್ರಾರಂಭ ಆಗ್ತದೆ ಈ ವರ್ಷ ಅಂತ ಒಂದು ಮುನ್ಸೂಚನೆ ಇದೆ, ನಿರೀಕ್ಷೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಮಳೆಗಾಲಕ್ಕೂ ಈ ಜೇನು ಕೃಷಿಗೂ ಯಾವ ರೀತಿಯ ನಂಟು? ಅಂದ್ರೆ ಈ ವರ್ಷವೂ ಎಲ್ಲವೂ ಒಂದೊಂದು ತಿಂಗಳ ಬಹಳ ಬೇಗನೆ ಬಂದಿದೆ. ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ಹೂವಾಗುವಂತ ಮಡಂಬಡಿ ಇವಾಗಲೇ ಹೂವಾಗಿದೆ. ಸುಮಾರು 15 ದಿವಸದಿಂದ ಹೂವಾಗಿ ಆಯಿತು. ಅಂದರೆ 2.5 ಅಡಿ ಎತ್ತರ ಬೆಳೆಯುವಂಥ ಮಡಂಬಾಡಿ ಜೂನ್ನಲ್ಲಿ ಹೇರಳವಾಗಿ ಅವುಗಳಿಗೆ ಮಕರಂದ ಸಿಕ್ಕುತ್ತೆ. ಅದೇ ರೀತಿ ಈ ಹಿಂದೆ ಸಿಕ್ಕಾಬಟ್ಟೆ ತಾಪದಿಂದಾಗಿ ಜೇನುನೊಣಗಳಿಗೆ ತುಂಬ ತೊಂದರೆ ಆಗಿದೆ. ಆಮೇಲೆ ಕೆಲವೊಂದು ಫ್ಲವರಿಂಗ್ ಟೈಮ್, ಅದು ವ್ಯತ್ಯಾಸ ಆಗಿದೆ. ಹೂ ಬಿಡುವ ಸಮಯದಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಿದೆ. ಉದಾಹರಣೆಗೆ ನಾನು ಕಾಡು ಶೀಗೆ ಅಂತ ಹೇಳ್ತೇವೆ ನಾವು, ಅದು ಈ ಹಿಂದೆ ಈಗ ಕೆಲವು ಕಡೆಯಲ್ಲಿ ಹೂವಾಗಿದ್ದುಂಟು. ಅದಕ್ಕೆಲ್ಲ ಅವಧಿಗಳುಂಟು, ಇಂದಿತ್ತ ಋತುಗಳಲ್ಲಿ ಆಗುವಂಥ ಹೂಗಳು ಅಂತೇಳಿ. ಆದರೆ ಈಗಿನ ವಾತಾವರಣಕ್ಕೆ ಅದು ವ್ಯತಿರಿಕ್ತ ಆಗ್ತಾ ಇದೆ, ಕಾಲಕಾಲಕ್ಕೆ ಸರಿಯಾಗಿ ಆಗ್ತಾ ಇಲ್ಲ, ಬದಲಾವಣೆಗಳಿದೆ. ಈಗ ಥೈಸಾಕ್ ಬ್ರೂಡ್ ಎನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿನ ಒಂದು ಕಾಯಿಲೆ, ಇದು ಕೂಡ ಸಾಕಷ್ಟು ಜೇನು ಕುಟುಂಬಗಳಿಗೆ ಹಾನಿಯನ್ನು ಉಂಟು ಮಾಡಿದೆ ಅಂತ ಹೇಳಿ. ಖಂಡಿತ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಇದರದ್ದು? ಸದ್ಯ ಪರಿಸ್ಥಿತಿಯಲ್ಲಿ ಕೆಲವೊಂದು ಕಡೆಯಲ್ಲಿ ಬಹಳ ಜೋರಾಗಿದೆ, ಇನ್ನು ಕೆಲವು ಕಡೆಯಲ್ಲಿ ಇನ್ನು ನಿಧಾನಗತಿಯಲ್ಲಿ. ಕೆಲವೊಂದು ಸರ್ತಿ ಆ ಅಟ್ಯಾಕ್ ಆದಂತಹ ಕಾಯಿಲೆಗೆ ತುತ್ತಾದಂತಹ ಕುಟುಂಬಗಳು ಅವುಗಳು ಬಿಟ್ಟು ಹೋಗ್ತಾವೆ, ಆದರೆ ಬೇರೆ ಎಲ್ಲಿಯಾದರೂ ಸೇರಿಕೊಳ್ತಾವೆ. ಆದರೆ ಅದೇ ರೀತಿ ಹರಡ್ತಾ ಇದೆ ಅದು. ಹೌದು. ಆಮೇಲೆ ಅದರ ಜೊತೆಯಲ್ಲಿ ಫೌಲ್ ಬ್ರೂಡ್ ಕಾಯಿಲೆ ಕೂಡ ಸೇರಿಕೊಂಡಿದೆ. ಏನು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಫೌಲ್ ಬ್ರೂಡ್ ಕಾಯಿಲೆ ಅಂದರೆ ಅವುಗಳ ಎಗ್ ಸ್ಟೇಜ್ನಲ್ಲಿ, ಲಾರ್ವಾ ಸ್ಟೇಜಲ್ಲಿ ಅದು ಡ್ರೈ ಆಗೋದು. ಆಮೇಲೆ ಇದಕ್ಕೆ ಫೌಲ್ ಬ್ರೂಡ್ ಅಲ್ಲದೆ ಇದಕ್ಕೆ ತಾಯಿ ಸಾಕಿಗೆ ಅದು ಅಲ್ಲಿಗೆ ಕುಳಿತಾ ಇರೋದು, ಮೊಟ್ಟೆ ಕುಳಿಯೋದು, ಅದನ್ನು ಮತ್ತೆ ಅವುಗಳು ಕಚ್ಚಿ ಎರಡು ಕೂಡ ಒಂದೇ ಸ್ವಲ್ಪ ಹೌದು ಎರಡು ಕೂಡ ಅದು ನಾಶ ಆಗುವುದು ಖಂಡಿತ. ಈಗ ಏಪ್ರಿಲ್ ತಿಂಗಳಿನಲ್ಲಿಯೂ ಕೂಡ ಜೇನು ಕುಟುಂಬಗಳು ಪರಾರಿ ಆಗಿದ್ದೀವಿ ಈ ವರ್ಷ ಅಂತ ಕೇಳಿದೀವಿ, ಏನು ಕಾರಣ ಇರಬಹುದು? ಪರಾರಿ ಆಗಿದೆ ಅದು ಈ ಕಾಯಿಲೆಗಳಿಂದಲೇ. ಹೌದು, ಕೆಲವೊಂದು ಕಡೆಯಲ್ಲಿ ಆಹಾರದ ಅಭಾವ ಇನ್ನು ಅಂದ್ರೆ ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಹಾರದ ಅಭಾವ ಆರಂಭ ಆಗಿದೆ. ಯಾಕೆಂತ ಕೇಳಿದರೆ ಜೇನುತುಪ್ಪ ತೆಗೆಯುವ ಹೊತ್ತಿಗೆ ನಾವು ಮೆಷಿನ್ನಲ್ಲಿ ತಿರುಗಿಸುವಾಗ ಅಲ್ಲಿಗೆ ಮೆಷಿನ್ಗೆ ಬಂದು ಬೀಳುವಂಥ ಸಂದರ್ಭ ಹೆಚ್ಚಾಗಿ ಮೇ ತಿಂಗಳಲ್ಲಿ ಮಾತ್ರ. ಈ ವರ್ಷ ಆಗಲ್ಲ, ಮಾರ್ಚ್ ಏಪ್ರಿಲ್ನಲ್ಲೇ ಆರಂಭ ಆಗಿದೆ. ಅವುಗಳೇ ಆಹಾರಕ್ಕಾಗಿ ಬರ್ತಾ ಇದ್ದವು ನಾವು ಜೇನುತುಪ್ಪ ತೆಗೆಯುವಾಗ. ಎಲ್ಲರೂ ಕೋಣೆ ಒಳಗೆ ಮೆಷಿನ್ ಇಟ್ಟು ತಿರುಗಿಸಬೇಕು, ಆ ಸ್ಥಿತಿ ಬಂದಿದೆ ಈ ವರ್ಷ. ಆಮೇಲೆ ಈಗ ಎರಡು ಕಾಯಿಲೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈ ಒಲ್ದೆ ಬೇರೆ ಏನೇನು ಸವಾಲುಗಳು ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗಿದೆ? ಸವಾಲುಗಳು ಮುಖ್ಯವಾಗಿ ಒಂದು ಪರಿಸರ ನಾಶ. ನಾವು ಮೈಗ್ರೇಷನ್ ಮಾಡಬೇಕಾಗುತ್ತೆ ದೊಡ್ಡ ಪ್ರಮಾಣದ ಜೇನು ವ್ಯವಸಾಯಗಾರರು, ಆದರೆ ಹವ್ಯಾಸಿ ಜೇನು ಕೃಷಿಕರಿಗೆ ಹಾಗೆ ಮಾಡೋಕ್ಕಾಗಲ್ಲ. ಅವರು ಕೇವಲ ನಾಲ್ಕೈದು ಪೆಟ್ಟಿ ಇಟ್ಟುಕೊಂಡು ಆದರೆ ನೆರೆಯ ನೇಬರ್ ಅವರು ಔಷಧಿ ಸಿಂಪಡಣೆ ಮಾಡಿತ್ತು ಅಂದರೆ ಇವರ ಕುಟುಂಬ ಹೋದ ಹಾಗೆ. ಆದರೆ ಅನ್ಯೋನ್ಯ ನಾವು ನೆರೆ ಕರೆಯವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಬೇಕು, ಯಾಕೆಂತ ಹೇಳಿದರೆ ಅವರು ಔಷಧಿ ಬಿಡುವುದಾದರೆ ನಮಗೆ ಹೇಳಬೇಕು ಅವರು, ಅಂಥ ಸ್ಥಿತಿಯಲ್ಲಿ ಇಲ್ಲದ್ರೆ ಉಳಿಸುವ ಹಾಗಿಲ್ಲ. ಈಗ ಯಾವ ರೀತಿಯ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು? ಈಗ ಪಕ್ಕದ ತೋಟದವರು ಔಷಧಿ ಸಿಂಪರಣೆ ಮಾಡ್ತಾ ಇದ್ದರೆ ಅಂದರೆ ನಮ್ಮ ಜೇನು ಕುಟುಂಬಗಳ ರಕ್ಷಣೆ ಹೇಗೆ ಮಾಡ್ಬೋದು? ನಾವು ಮೈಗ್ರೇಷನ್ನೇ ಮಾಡಬೇಕು ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ದಿವಸದ ಮಟ್ಟಿಗೆ. ಓಹೋ, ಬೇರೆ ಕಡೆಗೆ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ದೂರಕ್ಕೆ ಒಯ್ಯಬೇಕು ಅದನ್ನು. ಈಗ ಸಿಂಪರಣೆ ಅಂದ ತಕ್ಷಣ ಬೇರೆ ಬೇರೆ ರಾಸಾಯನಿಕಗಳು ಇರ್ತವೆ, ಆದರೆ ಬೋರ್ಡೋ ಸಿಂಪರಣೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಬರಲ್ಲ. ಮತ್ತೆ ಯಾವ ಸಿಂಪರಣೆ ಹೆಚ್ಚು ಕೀಟನಾಶಕಗಳು? ಕೀಟನಾಶಕಗಳು ರಾಸಾಯನಿಕ ಕೀಟನಾಶಕಗಳು ಬಹಳಷ್ಟು ತೊಂದರೆ ಕೊಡುವಂತಹದ್ದು. ಎಂಡೋಸಲ್ಫಾನು ಅಥವಾ ಈಗ ಉಪಯೋಗ ಆಗ್ತಾ ಇಲ್ಲ. ಹೌದು, ಈಗ ಉಪಯೋಗ ಆಗುತ್ತಿಲ್ಲ, ಅದರ ಎಂಡೋಫಿಲ್ಲೋ ಬೇರೆ ಬೇರೆ ಹೆಸರುಗಳು ಬದಲಾವಣೆ ಇದೆ. ಆದರೆ ಕೆಲವೊಬ್ಬರು ಈ ಸಿಂಗಾರಕ್ಕೆ ಔಷಧಿ ಬಿಡುದು ಅಂತ ಹೇಳಿ ಬಿಡ್ತಾರೆ, ಅಂತ ಕಡೆಯಲ್ಲಿ ಕುಟುಂಬ ಉಳಿದದ್ದಿಲ್ಲ. ಈಗಲೂ ಕೂಡ ಕೆಲವು ಕಡೆಯಲ್ಲಿ ಬಿಟ್ಟಿದ್ದಾರೆ. ಈಗ ಹೆಚ್ಚು ಪರಾಗ ಮತ್ತು ಪುಷ್ಪರಸ ಸಿಗುವಂತಹ ಹೂವಿನ ಗಿಡಗಳು ಅವುಗಳ ಸಂಖ್ಯೆ ಕಡಿಮೆ ಆಗಿದೆಯಾ? ಹೇಗೆ ಕಡಿಮೆ ಆಗಿದೆ? ಮುಖ್ಯವಾಗಿ ಏಪ್ರಿಲ್ ಮೇ ಅಲ್ಲಿ ಕುಂಟ್ನೇರಳೆ ತುಂಬ ಕಡಿಮೆ ಆಗಿದೆ, ಅಂದ್ರೆ ಕಾಡು ಉತ್ಪತ್ತಿಯದು, ಕಾಡು ಉತ್ಪತ್ತಿಯದು ಅದರಷ್ಟಕ್ಕೆ ನೈಸರ್ಗಿಕವಾಗಿ ಬೆಳೆಯುವಂಥದ್ದು. ಹಾಗಂತ ತರಕಾರಿ ಬೆಳೆಗಳು ಸೌತೆ ಜಾತಿಗೆ ಸೇರಿದಂಥ ವರ್ಗ ಅಂಥದ್ದನ್ನೆಲ್ಲ ಬೆಳೆಯುವವರು ಕಡಿಮೆ ಆಗಿದ್ದಾರೆ. ತರಕಾರಿ ಬೆಳೆಗಳು, ತೋಟದ ಬೆಳೆಗಳು ಅದು ಕಡಿಮೆ ಆಗಿದೆ. ಹಾಗಂತ ಇಲ್ಲಿ ಕೇವಲ ಅಡಿಕೆ ತೆಂಗು ಮಾತ್ರ ಉಳ್ಕೊಂಡಿದೆ ಇವತ್ತು. ಈಗ ಒಳ್ಳೆಯ ಗುಣಮಟ್ಟದ ಒಂದು ಜೇನು ಉತ್ಪಾದನೆ ಆಗಬೇಕಿದ್ರೆ ಯಾವ ಇದು ಹೆಚ್ಚು ಸೂಕ್ತ ಅಂತ ಹೇಳ್ತೀರಿ, ಯಾವ ಹೂ? ಎಲ್ಲ ಋತುವಿನಲ್ಲಿಯೂ ಸಿಗುವಂತಹ ಪರಾಗ ಮತ್ತು ಮಕರಂದಕ್ಕೆ ಅನುಗುಣವಾಗಿ ಅದು ಮುಖ್ಯವಾಗಿ ತೆಂಗು. ವರ್ಷದ 365 ದಿವಸವೂ ಪರಾಗ ಸಿಕ್ಕತ್ತೆ. ಹೌದು, ಅದೇ ರೀತಿ ಮಕರಂದ ಸಿಗುವಂತಹ ಬೇರೆ ಬೇರೆ, ಅದು ಎಲ್ಲ ಋತುವಿನಲ್ಲಿ ಸಿಗಲಿಕ್ಕಿಲ್ಲ, ಬೇರೆ ಬೇರೆ ಸಮಯಕ್ಕೆ ಅನುಗುಣವಾಗಿ ಬರುವಂತಹದ್ದು ಮಕರಂದ ಸಿಗುವಂತಹ ಗಿಡ ಮರ ಬಳ್ಳಿಗಳು, ಅದಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಅಡ್ಜಸ್ಟ್ ಇದು ಇದಕ್ಕೆ ಹೊಂದಾಣಿಕೆ ಆಗುತ್ತದೆ. ಈಗ ಮೈಗ್ರೇಷನ್ ಅಥವಾ ಒಂದು ಸ್ಥಳಾಂತರ ಜೇನು ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಅದರ ಒಂದು ಅಗತ್ಯ ಏನು ಹಾಗೂ ಅನಿವಾರ್ಯತೆ ಏನು ಇವಾಗ? ಮುಖ್ಯವಾಗಿ ಕುಟುಂಬಗಳ ಒಂದು ಉಳಿಸಿಕೊಳ್ಳಲಿಕ್ಕೆ, ಎರಡನೇದಾಗಿ ಅವುಗಳಿಗೆ ಆಹಾರಕ್ಕಾಗಿ. ಉದಾಹರಣೆಗೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹೆಚ್ಚು ಸಮಯ ಮಳೆಗಾಲ ಇದೆ. ಹೌದು, ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಜೇನು ವ್ಯವಸಾಯಗಾರರು ಬಯಲುಸೀಮೆಗೆ ಸ್ಥಳಾಂತರ ಮಾಡಲೇಬೇಕು. ಅದೇ ರೀತಿ ಅಲ್ಲಿಯ ಹಂಗಾಮು ಮುಗಿದಾಗ, ನಮ್ಮಲ್ಲಿ ಮಳೆಗಾಲ ಕಡಿಮೆ ಆದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಮಕರಂದಗಳು ಸಿಗುವಂಥ ಇದಕ್ಕಾಗಿ ನಾವು ಮೈಗ್ರೇಷನ್ ಮಾಡಬೇಕಾಗುತ್ತೆ. ಈಗ ರಬ್ಬರ್ ಮರದ ಒಂದು ಜೇನನ್ನು ಸಂಗ್ರಹಿಸುವುದಿದ್ರೆ ಅಂದರೆ ಅದರ ಹೂವಿನಿಂದಲ್ಲ ಅದರ ಎಲೆಯ ಚಿಗುರಿನಿಂದ ಸಂಗ್ರಹಿಸುವುದಿದ್ರೆ ಅದಕ್ಕೆ ಯಾವುದು ಸೀಸನ್ ಅಂತ? ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ನಲ್ಲಿ. ಹೌದು, ಫೆಬ್ರವರಿ ಎಲೆ ಉದುರಿಸಿಕೊಂಡು ಚಿಗಿರುತ್ತೆ. ಆ ಚಿಗಿರಿದ ನಂತರ ಸುಮಾರು ಒಂದೂವರೆ ಎರಡು ತಿಂಗಳವರೆಗೂ ಅದರ ಪುಷ್ಪರಸ ಚಿಗಿರಿನಿಂದ ರಸ ಬರುತ್ತದೆ. ಅದರ ಜೇನಿಗೂ ಪುಷ್ಪದಿಂದ ಸಿಗುವಂತಹ ಜೇನಿಗೆ ವ್ಯತ್ಯಾಸ ಉಂಟಾ? ತುಂಬಾ ವ್ಯತ್ಯಾಸ ಇದೆ. ಯಾವ ರೀತಿಯಲ್ಲಿ? ಅದು ನಮಗೆ ರುಚಿಯಲ್ಲಿ ಗೊತ್ತಾಗುತ್ತೆ, ಮತ್ತೆ ಸ್ವಲ್ಪ ಕ್ರಿಸ್ಟಲೈಸ್ ಕೂಡ ಆಗುವಂತಹದ್ದು ಜಾಸ್ತಿ ರಬ್ಬರ್ ಚಿಗಿರಿಂದ ಬರುವಂತಹ ಜೇನಲ್ಲಿ. ಔಷಧೀಯ ಗುಣದಲ್ಲಿ? ಔಷಧೀಯ ಗುಣದಲ್ಲಿ ಕಡಿಮೆ, ಔಷಧಿ ಗುಣಗಳು ಕಡಿಮೆ ಅದರಲ್ಲಿ. ಆಮೇಲೆ ಈಗ ಮಳೆಗಾಲದ ಒಂದು ನಿರ್ವಹಣಾ ಕ್ರಮದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಈಗ ಜೇನು ಕುಟುಂಬವನ್ನು ಉಳಿಸಬೇಕಿದ್ರೆ ಏನೇನು ಮಾಡಬೇಕು? ಮುಖ್ಯವಾಗಿ ಮಳೆಗಾಲದಲ್ಲಿ ತೇವ ಅದರಿಂದ ಆಗದ ಹಾಗೆ ನೋಡಿಕೊಳ್ಬೇಕು. ಎರಡನೇದಾಗಿ ನಾವು ಆಹಾರ ಅಂದರೆ ಮಳೆ ಗಾಳಿಯಿಂದ ರಕ್ಷಣೆಯನ್ನು ಮಾಡಬೇಕು. ತೇವ ತುಂಬ ಬಂದರೆ ಬಹಳ ಬೇಗನೆ ಕುಟುಂಬಗಳು ಅಂದರೆ ಆಹಾರದ ಅಭಾವ ಬರುತ್ತೆ. ಯಾಕೆಂದರೆ ಒಳಗಿನ ಗೂಡಿನ ಒಳಗಿನ ಉಷ್ಣಾಂಶವನ್ನು ಉಳಿಸಿಕೊಳ್ಳಿಕ್ಕಾಗಿ ಹೆಚ್ಚು ಆಹಾರ ಸೇವನೆ ಮಾಡಬೇಕು. ಸ್ಪೇಸಸ್ ಕಡಿಮೆ ಮಾಡಬೇಕು. ಉದಾಹರಣೆಗೆ ಸೂಪರ್ ಚೇಂಬರ್ ಅಂತ ತೆಗಿಬೇಕು, ಬರೀ ಬ್ರೂಡ್ ಚೇಂಬರ್ ಮಾತ್ರ ಇರಬೇಕು. ಈಗ ಜೂನ್ ಫಸ್ಟ್ ವೀಕಿಂದಲೇ ಸೂಪರ್ ಚೇಂಬರ್ ಎಲ್ಲ ತೆಗೆದುಬಿಟ್ಟು ಕೇವಲ ಬ್ರೂಡ್ ಚೇಂಬರ್ ಮಾತ್ರ ಉಳಿಸಿಕೊಳ್ಬೇಕು. ಹಾಗೆ ಅವುಗಳ ಸ್ಪೇಸಸ್ ಕಡಿಮೆ ಮಾಡಬೇಕು. ಎರಡನೇದಾಗಿ ಕೃತಕ ಆಹಾರ ಕೊಡುವಿಕೆ, ಸೆರೆನಾ ಅಂತ ಹೇಳಿದರೆ ತೊಡವೆ ಜೇನು, ಮುಖ್ಯವಾಗಿ ನಾವು ಸಾಕುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಇತರ ಕಡೆಯಲ್ಲಿ ಹೆಚ್ಚು ಸಾಕುವಂಥದ್ದು ನಮ್ಮ ಕಡೆ ಇದೆ ತೊಡವೆ ಜೇನು ಸೆರೆನಾ. ಅದಕ್ಕೆ ಕೃತಕ ಆಹಾರದ ಅಗತ್ಯ ಇದೆ. ಕಾರಣ 15 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ನಾವು ಕೊಡ್ತಾ ಬಂದರೆ ಕುಟುಂಬ ಚೆನ್ನಾಗಿ ಉಳಿಯುತ್ತದೆ, ಅನಂತರ ಕುಟುಂಬಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅನುಕೂಲ ಆಗುತ್ತದೆ. ಸಕ್ಕರೆ ಪಾಕವನ್ನು ತಯಾರು ಮಾಡುವಂಥದ್ದು ಮತ್ತು ಕೊಡುವಂಥ ಒಂದು ವಿಧಾನದ ಬಗ್ಗೆ, 1:1 ಸಕ್ಕರೆಗೆ 1 ನೀರು, ಅಂದರೆ 1 ಲೋಟ ಸಕ್ಕರೆಗೆ 1 ಲೋಟ ನೀರು ಅಂತ ಹೇಳ್ಬೋದು, ಅಥವಾ 1 ಲೀಟರ್ ಆದರೆ 1 ಲೀಟರ್. ಅಂದರೆ ಕುದಿಸಬೇಕು ಅಥವಾ ತಣ್ಣಗೆ ಆಗ್ಬೋದಾ? ಒಮ್ಮೆ 1 ಸಣ್ಣ ಕುದಿ ಮಾಡಿದರೆ ಒಳ್ಳೆಯದು. ಹಾಗೆ ಕೊಡುವಂಥ ದ್ರಾವಣವನ್ನು ನಾವು ಅದರ ಒಳಗಡೆ ಗೂಡಿನ ಒಳಗಡೆ ಕಪ್ಪಲ್ಲಿ ಹಾಕಿ ಅದರಲ್ಲಿ ತೆಂಗಿನ ನಾರು ಅವುಗಳನ್ನು ಹಾಕಿ, ಯಾಕೆಂದರೆ ಅದಕ್ಕೆ ಬಿದ್ದು ಸಾಯದ ಹಾಗೆ ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿಯಲ್ಲಿ ಕೊಡ್ತಾ ಬಂದರೆ ಸುಮಾರಾಗಿ ಸೆಪ್ಟೆಂಬರ್ ಅಕ್ಟೋಬರಿಗೆ ಕುಟುಂಬ ಒಳ್ಳೆಯದಾಗಿ ಅಭಿವೃದ್ಧಿ ಆಗ್ತದೆ. ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳಿಗೆ ಅಕ್ಟೋಬರ್ ತಿಂಗಳಿಗೆ ಆಗುವಾಗ ಕಾಡು ಶೀಗೆ ಹೂವಾಗುತ್ತೆ, ಅಥವಾ ಆಗಸ್ಟ್ ಲಾಸ್ಟಿಗೆ ಸಾಗುವಾನಿ ಮರ ಹೂವಾಗುತ್ತೆ. ಆದ್ದರಿಂದ ಅವುಗಳಿಗೆ ನಾಚಿಗೆ ಮುಳ್ಳು ಆರಂಭ ಆಗುತ್ತೆ. ಹಾಗಾಗಿ ಸೀಸನ್ ಆರಂಭ ಆಗುವ ಕಾರಣ ಬಹಳ ಬೇಗನೆ ಕುಟುಂಬಗಳ ಅಭಿವೃದ್ಧಿ ಆಗುತ್ತದೆ. ಕೇವಲ ಜುಲೈ ಮತ್ತು ಆಗಸ್ಟ್ನಲ್ಲಿ ನಾವು ಅತ್ಯಂತ ಜಾಗ್ರತೆಯಿಂದ ಅವುಗಳನ್ನು ನೋಡಿಕೊಳ್ಬೇಕು. ಸಾಮಾನ್ಯವಾಗಿ ಜೂನ್ 15ರ ನಂತರ ಆಗಸ್ಟ್ವರೆಗೆ ಮುಖ್ಯವಾಗಿ 15 ದಿವಸಕ್ಕೊಂದ್ಸರಿ ಕೃತಕವಾದ ಸಕ್ಕರೆ ಪಾಕವನ್ನು ಕೊಡಬೇಕು. ಅಂತ ಕುಟುಂಬಗಳು ಒಳ್ಳೆಯದಾಗಿ ಉಳಿಯುತ್ತೆ. ಈಗ ಕೃತಕ ಈಗ ಆಹಾರವನ್ನು ಕೊಡುವುದಲ್ಲದೆ ಬೇರೆ ಈಗ ಶತ್ರುಗಳು ಸಾಮಾನ್ಯವಾಗಿ ಮೇಣದ ಚಿಟ್ಟೆ ಅಂತ ಹೇಳ್ತೀವಿ, ಅವುಗಳನ್ನು ನಿರ್ವಹಣೆ ಎಲ್ಲ ಹೇಗೆ? ಮುಖ್ಯವಾಗಿ ಮೇಣದ ಚಿಟ್ಟೆ ಬರುವಂತಹದ್ದು ಸಾಂದ್ರತೆ ಇರುವಂತಹ ಜಾಗದಲ್ಲಿ ಮಾತ್ರ, ಹೆಚ್ಚು ತೇವಾಂಶ ಇರುವಂತಹ ಜಾಗ ಮಾತ್ರ ಅಲ್ಲ, ಕುಟುಂಬ ಚೇಂಬರ್ ಅಲ್ಲಿ ಬ್ರೂಡ್ ಚೇಂಬರ್ ಅಲ್ಲಿ ಏರಿಗಳು ಹಳತಾದಷ್ಟು ಬಹಳ ಬೇಗನೆ ಅದಕ್ಕೆ ಮೇಣದ ಚಿಟ್ಟೆ ಅಟ್ಯಾಕ್ ಆಗುವಂಥದ್ದು. ನೊಣಗಳು ಕುಳಿತುಕೊಳ್ಳುವಂತಹ ಸ್ಪೇಸಸ್ ವಿಶಾಲವಾಗಿದ್ದರೆ ಬಹಳ ಬೇಗನೆ ಮೇಣದ ಚಿಟ್ಟೆ ಅಟ್ಯಾಕ್ ಆಗುತ್ತೆ. ಅಂದರೆ ಎದುರಿನ ಒಂದು ಮುಖದ್ವಾರದ ಮೂಲಕ ಮುಖದ್ವಾರವನ್ನು ನಾವು ಹೆಚ್ಚು ಅಗಲವಾಗಿ ಇಡಬಾರದು, ಕಿರಿದು ಮಾಡಬೇಕು. ಹಾಗಂತೇಳಿ ವೈರಿಗಳು ಒಳಗೆ ಹೋಗದಾಗ ಕೂಡ ರಕ್ಷಣೆ ಬೇಕು. ಹೌದು, ಮುಖ್ಯವಾಗಿ ಕಂಚುಗಾರ ಅಥವಾ ಕೂಡೋಲು ಅಂತ ಹೇಳ್ತೇವೆ ನಾವು ನಮ್ಮ ತುಳುವಿನಲ್ಲಿ, ಎಲ್ಲೋ ಜಾಕೆಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದು ಕೂಡ ಅದರಿಂದ ರಕ್ಷಣೆ ಮಾಡಬೇಕು. ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಚುಗಾರ ಅಥವಾ ಇದೇ ಕೂಡೋಲಿನದ್ದೇ ಹಾವಳಿಯಿಂದ ಎಷ್ಟೋ ಕುಟುಂಬಗಳು ನಾಶ ಆಗುತ್ತದೆ. ಅಂದರೆ ಒಳಗಡೆ ಕೂಡ ಹೋಗ್ತವೆ? ಒಳಗಡೆ ಹೋಗ್ತವೆ. ನಾನೇ ಒಂದು ಕುಟುಂಬದ ಒಳಗೆ ನೋಡಿದ್ದೇನೆ, ಸುಮಾರು 20 ಡೆಡ್ ಬಾಡೀಸನ್ನು ಕುಂದು ಹಾಕಿದ್ದಾವೆ ಅವುಗಳು. ಅವುಗಳಿಗೆ ಆಹಾರ ಇಟ್ಟು ಶಕ್ತಿ ಇರುವಾಗ ಮತ್ತೆ ಮತ್ತೆ ಆಹಾರ ಕಡಿಮೆ ಆದರೆ ಮತ್ತೆ ಅವುಗಳೇ ಸಾಯುವುದು, ಜೇನುಗಳೇ ಸತ್ತು ಕುಟುಂಬ ನಾಶ ಆಗುತ್ತದೆ. ಅಂದರೆ ಈಗ ರಾಣಿ ತಡೆಗೇಟಿನ ಹಾಗೆ ಏನಾದರೂ ತಡೆಗೇಟಬೇಕಾಗ್ತದ? ಅದಕ್ಕಾಗಿಯೇ ಇದೆ ಒಂದು, ಇದಕ್ಕೆ ರಾಣಿ ತಡೆಗೇಟು ದೊಡ್ಡದು ಅಂತ ಹೇಳಿದರೆ ಸುಮಾರು ಅರ್ಧ ಚಂದ್ರಾಕೃತಿಯ ಒಂದು ಗೇಟ್ ಸಿಕ್ಕುತ್ತೆ, ಅದನ್ನು ನಾವು ಅಳವಡಿಸಿದರೆ ನೊಣಗಳು ಅವುಗಳ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಚೀಮುಳ್ಳು ಅಂತ ಹೇಳುವಂಥ ಒಂದು ಜಾತಿ ಮುಳ್ಳಿದೆ, ಅದು ಈ ಕೂಡೋಲುಗಳಿಗೆ ವಿಷ, ಅದನ್ನೇ ಎದುರುಗಡೆಗೆ ಫಿಕ್ಸ್ ಮಾಡಿಬಿಟ್ರೆ ಇವುಗಳು ಜೇನೊಣಗಳು ತಪ್ಪಿಸಿಕೊಂಡು ಹೋಗುತ್ತವೆ, ಆದರೆ ಅವುಗಳು ಇಲ್ಲಿ ಬಂದು ಕೂತ್ಕೊಳ್ಳಲಿಕ್ಕೆ ಆಗುವುದಿಲ್ಲ. ಆಮೇಲೆ ಈಗ ಜೇನು ಪೆಟ್ಟಿಯ ಒಳಗಡೆ ಹೆಚ್ಚು ಗಾಳಿ ಸಂಚಾರ ಇಲ್ಲದ ಹಾಗೆ ಮಾಡಲಿಕ್ಕೆ ಒಂದಷ್ಟು ಹುತ್ತದ ಮಣ್ಣನ್ನು ಕೂಡ ಲೇಪಿಸಬೇಕು ಅಂತ ಹೇಳ್ತಾರೆ ಇದು. ಅದು ಒಳ್ಳೆಯದೆ, ಅಂದರೆ ಹೆಚ್ಚು ಸಂದರ್ಭಗಳಲ್ಲೆಲ್ಲ ಹಾಕಬೇಕು ಅಂತ. ಅದು ಒಳ್ಳೆಯದೇ, ಹುತ್ತದ ಮಣ್ಣು ಅಥವಾ ಈ ರೀತಿ ಸ್ಪೇಸಸ್ ಜಾಗ ಕಡಿಮೆ ಮಾಡಬಹುದು. ಈಗ ಮಳೆ ನೀರು ಗಾಳಿಯಿಂದ ರಕ್ಷಣೆ ಹೇಗೆ? ಮಳೆ ನೀರು ಬೀಳದ ಹಾಗೆ ನಾವು ಕಲ್ನಾರ್ ಶೀಟ್ ಅಥವಾ ಪ್ಲಾಸ್ಟಿಕ್ ಶೀಟ್ಗಳು ಫೈಬರ್ ಶೀಟು ಆಗ್ಬೋದು, ಗಾಳಿಗೆ ಹಾರಬಾರದು, ಹಾರಬಾರದು, ಕಟ್ಟಬೇಕು ದಾರದಲ್ಲಿ ಗಟ್ಟಿಯಾಗಿ ಕಟ್ಟಬೇಕು. ಗೂಟ ಮಳೆಗಾಲದಲ್ಲಿ ಮುಖ್ಯವಾಗಿ ಗಟ್ಟಿಯಾಗಿರಬೇಕು. ಕೆಲವರು ಕಬ್ಬಿಣದ ಗೂಟ ಇಳಿಸಿರ್ತಾರೆ, ಅದು ನೆಲ ಮೆತ್ತಗಾದಾಗ ಮುಗಿಚಿ ಹೋಗುತ್ತೆ. ಆ ರೀತಿಯಲ್ಲಿ ಆದಷ್ಟು ಒಳ್ಳೆ ಗಟ್ಟಿಯಾದ ಗೂಟಗಳನ್ನೇ ಫಿಕ್ಸ್ ಮಾಡಿಕೊಳ್ಬೇಕು. ಇರುವೆ ಬಾರದ ಹಾಗೆ ನೀರು ಇಡಬೇಕು, ಇರುವೆ ಬಾರದ ಹಾಗೆ ನಾವು ಅದಕ್ಕೆ ಕೆಳಗಡೆ ನೀರಿಡುವುದು ಅಥವಾ ಮಡ್ಡ ಇಲ್ಲ ಹಚ್ಚಿದ್ರು ಕೂಡ ಅಥವಾ ಗ್ರೀಸ್ ಹಚ್ಚಿದರೆ ಇರುವೆಗಳು ಮೇಲೆ ಹೋಗೋದಿಲ್ಲ. ಆಮೇಲೆ ಈಗ ಸೂಪರ್ನಲ್ಲಿ ಇರುವಂತಹ ಈ ಹಳೆಯ ಏರಿಗಿರುತ್ತವೆ ಅಥವಾ ಜೇನು ಮುಗಿದ ನಂತರ ಇವರುಗಳನ್ನು ಸಂರಕ್ಷಣೆ ಹೇಗೆ ಮಳೆಗಾಲದಲ್ಲಿ ಹೇಗೆ ಸಂರಕ್ಷಣೆ ಮಾಡಿಡುವಂಥದ್ದು? ಮುಖ್ಯವಾಗಿ ನಾವು ಮಳೆಗಾಲದಲ್ಲಿ ಯಾವುದೇ ಬ್ರೂಡ್ ಚೇಂಬರನ್ನು ಓಪನ್ ಮಾಡುವ ಹಾಗಿಲ್ಲ. ಹೌದು, ಮಳೆ ಬಿಟ್ಟಿರುವಾಗ ಬಿಸಿಲಿರುವಾಗ ಮಾತ್ರ ಅಗತ್ಯ ಇದ್ದಲ್ಲಿ ಮಾತ್ರ ನೋಡಬೇಕು. ಯಾಕೆಂದರೆ ಬ್ರೂಡ್ ಚೆನ್ನಾಗಿದ್ದರೆ ಮಳೆ ತೆಗೆಯುವ ಅವಶ್ಯಕತೆ ಇಲ್ಲ. ನೊಣ ಹೊರಗಿನ ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ, ನೊಣಗಳು ಚಟುವಟಿಕೆಯಲ್ಲಿದ್ದರೆ ಪರಾಗ ತರ್ತಾ ಇದ್ದಾವೆ, ಅದು ಒಳ್ಳೆ ಕುಟುಂಬ ಚೆನ್ನಾಗಿದೆ ಅಂತೇಳಿ. ಅದು ಹಾಗಲ್ಲ, ಇವತ್ತು ನಾನು ಎರಡು ಕುಟುಂಬ ವೀಕ್ಷಿಸಿದೆ. ನೊಣಗಳು ತಮ್ಮ ಗೂಡಿನ ಸುತ್ತಮುತ್ತ ಹಾರುವುದು, ಅದು ಗೂಡನ್ನು ನಾವು ಒಳಗೆ ಹೋಗಬೇಕೋ ಬೇಡವೋ ಅಥವಾ ಮನೆಯವರನ್ನು ಹೊರಗೆ ಕಳೆಯುವುದು ಅಂತ ಹೇಳಿ ಆ ಸ್ಥಿತಿಯಲ್ಲಿದ್ದರೆ ಅದು ಮುಖ್ಯವಾಗಿ ಆಹಾರ ಕಡಿಮೆ ಆಗಿದೆ ಅಂತ ಹೇಳಿ ಲೆಕ್ಕ. ಈ ರೀತಿಯಲ್ಲಿ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಸ್ಟ್ರಾಂಗ್ ಇದ್ದ ಕುಟುಂಬಕ್ಕೆ ಏನೂ ತೊಂದರೆ ಇಲ್ಲ, ಅಲ್ಲದ ಕುಟುಂಬಕ್ಕೆ ಸ್ಟ್ರಾಂಗ್ ಇದ್ದ ಕುಟುಂಬದಿಂದ ಒಂದು ಏರಿಯನ್ನು ಕೊಟ್ಟು ಉಳಿಸಿಕೊಳ್ಬೇಕು ಮಳೆಗಾಲದಲ್ಲಿ. ಅಷ್ಟಾಗುವಾಗ ಮತ್ತೆ ಅಭಿವೃದ್ಧಿ ಆಗುತ್ತೆ, ಫೀಡಿಂಗ್ ಕೊಟ್ಟ ಕೂಡಲೇ ಅಭಿವೃದ್ಧಿ ಆಗ್ತದೆ ಅಂಥ ಕುಟುಂಬಗಳು. ಬ್ರೂಡ್ ಕೊಂಬ್ ರಿನಿವಲ್ ಅಂತ ಹೇಳ್ತೇವೆ ನಾವು, ಅದು ಸೆಪ್ಟೆಂಬರ್ ನಂತರವೇ ಮಾಡಬೇಕು, ಅದಕ್ಕೆ ಮೊದಲು ಮಾಡಲಿಕ್ಕೆ ಹೋಗಬಾರ್ದು. ಮಾಡೋದಿದ್ದರೂ ಕೂಡ ಅದನ್ನು ಹಳೆ ಏರಿಗಳನ್ನು ತೆಗೆದ್ರೆ ಅಲ್ಲಿಗೆ ಡಿವಿಜನ್ ಬೋರ್ಡು ಅಳವಡಿಸಬೇಕು. ಡಿವಿಜನ್ ಬೋರ್ಡ್ ಅಂತ ಹೇಳಿದರೆ ಎಷ್ಟು ನೊಣಗಳ ಸಂಖ್ಯೆ ಉಂಟು ಅಷ್ಟಕ್ಕೆ ಅಥವಾ ಎಷ್ಟು ಏರಿಗಳುಂಟು ಅಷ್ಟಕ್ಕೆ ಮಾತ್ರ ಒಂದು ಬೋರ್ಡ್ ಇಟ್ಟರೆ ಅಷ್ಟಕ್ಕೆ ಅವುಗಳ ಒಳಗಿನ ಸಾಂದ್ರತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತದೆ. ಈಗ ಬ್ರೂಡ್ನಲ್ಲಿ ಆರು ಎಂಟು ಫ್ರೇಮ್ ಇದ್ದರೆ ಎಲ್ಲದರಲ್ಲಿಯೂ ಕೂಡ ಏರಿಗಳಿರ್ತವೆ ಅಥವಾ ತೆಗಿಬೋದು ಅವುಗಳನ್ನು? ಆರು ಎಂಟರಲ್ಲಿ ಅಂದರೆ ISIOದಲ್ಲಿ ಎಂಟು ಎಂಟು ಇರ್ತದೆ. ಹೌದು, ಆ ಎಂಟರಲ್ಲಿ ಎರಡು ಇಲ್ಲ ಖಾಲಿಯೇ ಇದೆ, ಕಪ್ಪಾಗಿದೆ, ತೆಗೆದು ಬಿಡಿ ಅದಕ್ಕೆ ಡಿವಿಜನ್ ಬೋರ್ಡ್ ಇಡುವುದು ಒಳ್ಳೆ. ಯಾಕೆಂದರೆ ಅದು ಕಪ್ಪಾಗಿದ್ದರೆ ಅದಕ್ಕೆ ಭಾಳ ಬೇಗನೆ ಅಟ್ಯಾಕ್ ಆಗುವಂಥದ್ದು ವ್ಯಾಕ್ಸಿನ್ ಹೊತ್ತು. ಆಮೇಲೆ ಈಗ ಈ ಜೇನು ಕುಟುಂಬಗಳು ಪರಾರಿ ಆಗುವುದನ್ನು ತಡೆಗಟ್ಟಲಿಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಮುಖ್ಯವಾಗಿ ಕುಟುಂಬಗಳು ಚೆನ್ನಾಗಿರಬೇಕು, ಅವುಗಳ ಸಂತತಿ ಹಿಂದಿನದ್ದು ಒಳ್ಳೆಯದಾಗಿರಬೇಕು. ಯಾಕೆಂದರೆ ಉತ್ತಮ ಗುಣಮಟ್ಟದ ರಾಣಿ, ಉತ್ತಮ ಗುಣಮಟ್ಟದ ಕುಟುಂಬಗಳು ಆಯ್ಕೆ ಮಾಡಿ ಅದರಿಂದ ಕುಟುಂಬಗಳನ್ನು ನಾವು ಪಾಲು ಮಾಡಿ ಕೃತಕ ಪಾಲು ಮಾಡುವುದರಿಂದ ಆ ಕುಟುಂಬ ಪರಾರಿಯಾಗದೆ ಉಳಿಯುತ್ತದೆ. ಈ ಉತ್ತಮ ಗುಣಮಟ್ಟ ಅಂತ ಹೇಗೆ ನಿರ್ಧಾರ ಮಾಡೋದು? ನಾವು ಅವುಗಳಿಗೆ ಕೆಲವೊಂದು ಆ ಸೀಸನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಆ ಕುಟುಂಬಗಳು ಚಟುವಟಿಕೆ ಮಾಡಿದ್ದಾವೆ ಅಂದರೆ ಜೇನು ಉತ್ಪಾದನೆ ಆಗಿರ್ಬೋದು, ಹೆಚ್ಚು ಪಾಲಾಗದೇ ಇರಬಹುದು, ಅಥವಾ ಬೇರೆ ಬೇರೆ ಗುಣಮಟ್ಟಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಆ ಪ್ರಕಾರ ಅವುಗಳನ್ನು ನೋಡಿ ಅದರಿಂದ ಕೃತಕ ಪಾಲು ಮಾಡಿ ತೆಗೆದು ಅದು ಉಳಿಯುತ್ತದೆ. ಅದೇ ಕೆಲವಕ್ಕೆ ಹಾಗಲ್ಲ, ಈಗ ಅದರಲ್ಲಿ ಬೇರೆ ಬೇರೆ ಗುಣಮಟ್ಟಗಳಿದೆ. ಉದಾಹರಣೆಗೆ ಗಲಿಬಿಲಿ ಆಗುವಂಥ ಕುಟುಂಬ ಅಂತ ಇದೆ. ಹೌದು, ಮುಚ್ಚಳ ತೆಗೆಯುವಾಗ ಎಲ್ಲ ಏರಿ ಬಿಟ್ಟು ಹೊರಗಡೆ ಬಿಡುವುದು, ಬಾರಿ ಏರಿಯನ್ನು ಆರಾಮವಾಗಿ ತೆಗೆದು ನೋಡಬಹುದು, ರಾಣಿಯೇ ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ ಆ ಸಂದರ್ಭದಲ್ಲಿ. ಅಂಥ ಕೆಲವೊಂದು ಗುಣಗಳು ನಾವು ಆಯ್ಕೆ ಮಾಡ್ತೇವೆ. ನಮ್ಮಲ್ಲಿರುವಂಥ ಮಧುವನದಲ್ಲಿ ಎಷ್ಟು ಒಳ್ಳೆಯ ಗುಣಮಟ್ಟಗಳು ಅಂತ ನಾವು ಬರೆದಿಟ್ಟುಕೊಂಡ್ರೆ ಅದರಿಂದ ನಮಗೆ ಒಳ್ಳೆಯ ಕುಟುಂಬಗಳನ್ನು ಆಯ್ಕೆ ಮಾಡಿ ತೆಗಿಲಿಕ್ಕೆ ಬರ್ತದೆ. ಈಗ ಮಳೆಗಾಲ ಮುಗಿದ ನಂತರದ ಒಂದು ಪೂರ್ವಸಿದ್ಧತೆ ಅಂದರೆ ಏನೇನು ಮಾಡಬೇಕಾಗ್ತದೆ? ಈಗ ಆ ಜೇನು ಕುಟುಂಬವನ್ನು ಅಭಿವೃದ್ಧಿ ಮಾಡಬೇಕು, ಅವುಗಳ ಪ್ರಜಾಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅಂದರೆ ಅದಕ್ಕೆ ಅದು ಆ ವರ್ಷದ ರಾಣಿಯಾಗಿರಬೇಕು. ಆ ಸೀಸನ್ನದ್ದು ಅಂದರೆ ಮುಖ್ಯವಾಗಿ ಎರಡು ವರ್ಷದ ಹಿಂದಿನ ರಾಣಿ ಆಗಿದ್ದರೆ ಅದು ಅಭಿವೃದ್ಧಿ ಮಾಡಲಿಕ್ಕೆ ಬರುವುದಿಲ್ಲ. ಅದು ಸೀಸನ್ ಮುಗಿದ ಕೂಡಲೇ ಹೊಸ ರಾಣಿಯನ್ನು ನಾವು ತಯಾರು ಮಾಡಬೇಕು. ಅದು ಸೆಪ್ಟೆಂಬರ್ ನಂತರ ಮಾಡಲಿಕ್ಕೆ ಬರ್ತಾರೆ, ಕೃತಕ ಆಹಾರ ಕೊಟ್ಟು ಅಂದರೆ ರಾಣಿ ಕಣವನ್ನು ಅಭಿವೃದ್ಧಿಪಡಿಸಬೇಕು. ರಾಣಿ ಕಣ ಆಗಬೇಕು, ಹೊಸ ರಾಣಿ ಆಗಬೇಕು, ಕೂಡಲೇ ಡೆವಲಪ್ ಆಗುತ್ತೆ. ಆಹಾರ ಕೊಡು, ಕೃತಕ ಆಹಾರ ಕೊಟ್ಟರೆ ಮಾತ್ರ ಡೆವಲಪ್ ಆಗುತ್ತೆ, ಇಲ್ಲದ್ರೆ ಆಗಲ್ಲ. ಮಾತ್ರ ಅವುಗಳಿಗೆ ಸ್ಪೇಸಿಗೆ ಅನುಗುಣವಾಗಿ ಮಾತ್ರ ಇಟ್ಟುಕೊಳ್ಬೇಕು. ಉದಾಹರಣೆಗೆ ನಾಲ್ಕೇ ಫ್ರೇಮ್ ನೊಣಗಳಿದೆ, ಅದನ್ನು ಆರು ಫ್ರೇಮಿನ ಪೆಟ್ಟಿಗೆಯಲ್ಲಿ ಸಾಕುವುದು ಉತ್ತಮ, ISI ಮಾದರಿ ಪೆಟ್ಟಿಗೆಯಲ್ಲಿ ಅಲ್ಲ. ಯಾಕೆಂದರೆ ಅದರ ಬಿಸಿ ಉಳಿಯುತ್ತದೆ. ಹೌದು, ಅದಕ್ಕಾಗಿ. ಆಮೇಲೆ ಜೇನಿನ ಒಂದು ಗುಣಮಟ್ಟದ ಮೇಲೆ ಪರಿಣಾಮ ಬೀರುವಂಥ ಒಂದು ಅಂಶಗಳು ಏನೇನು ಇದೆ? ಮುಖ್ಯವಾಗಿ ಜೇನಿನ ಗುಣಮಟ್ಟ ಅಂದರೆ ಏಪ್ರಿಲ್ 15 ನಂತರ ಮೇಯಲ್ಲಿ ಆದಷ್ಟು ಮಾಯಿಶ್ಚರ್ ಜಾಸ್ತಿ ಇರುತ್ತೆ. 22 ಮೇಲೆ 25-26 ಬರುತ್ತದೆ. ಈಗಿನ ಮೇ ತಿಂಗಳಲ್ಲಿ 26 ಕೂಡ ಮಾಯಿಶ್ಚರ್ ಇರ್ತದೆ. ಅದಕ್ಕೆ ಮೊದಲಿಂದಲೇ ಆದರೆ ಮಾಯಿಶ್ಚರ್ ಕಡಿಮೆ, ಆ ಜೇನು ಬೇಗನೆ ಹುಳಿ ಬರ್ತದೆ. ಅದನ್ನು ನಾವು ಪ್ರೋಸೆಸ್ ಮಾಡಲೇಬೇಕು ತುಂಬ ಸಮಯ ಇಡುವುದಾದರೆ. ಯಾರಿಗೆ ಅದರ ಕೊಂಡೋದವರಿಗೆ ಕೂಡ ಅದು ಬೇಗನೆ ಹುಳಿ ಬರಲಿಕ್ಕೆ ಸಾಧ್ಯತೆ ಉಂಟು. ನಾವು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬಗ್ಗಿಸುವಾಗ ಅಥವಾ ಬಾಟ್ಲಿಯಿಂದ ಇನ್ನೊಂದು ಬಾಟ್ಲಿಗೆ ಬಗ್ಗಿಸುವಾಗ ಅದು ನೊರೆ ಬರ್ತದೆ. ತುಂಬ ಮಂದಿ ಕೇಳ್ತಾರೆ ಇದು ಯಾಕೆ ನೊರೆ ಬರ್ತದೆ ಅಂತೇಳಿ. ಅದು ಮಾಯಿಶ್ಚರ್, ವಾತಾವರಣದ ಮಾಯಿಶ್ಚರನ್ನು ಹೀರಿಕೊಳ್ಳುವಂಥದ್ದು ಜೇನಿನ ಸ್ವಭಾವ. ನೀವು ಹೊರಗಡೆ ಒಂದು ಓಪನ್ ಆಗಿದ್ದ ಜಾಗಕ್ಕೆ ನೀವು ಒಂದು ಡ್ರಾಪ್ ಹನಿ ಹಾಕಿ ಅದು ವಾತಾವರಣದ ಇದನ್ನು ಹೀರಿಕೊಂಡು ತೆಳ್ಳಗೆ ಆಗಿಬಿಡ್ತದೆ. ಹಾಗೆ ಅದೇ ರೀತಿ ಭಾಳ ಬೇಗನೆ ಹೊರಗಿನ ವಾತಾವರಣದ ಪುಷ್ಪರಸದಿಂದ ತಂದಂಥ ಇದನ್ನು ಅವುಗಳು ಮಧು ಆಗಿ ಪರಿವರ್ತನೆ ಮಾಡಿ ಆಗುವಾಗ ಅದರಲ್ಲಿ ಇದು ಜಾಸ್ತಿ ಇರ್ತದೆ ಮಾಯಿಶ್ಚರ್. ಹಾಗಾಗಿ ಅದು ಗುಣಮಟ್ಟಕ್ಕೆ ಆಯ್ಕೆಗೆ ಮುಖ್ಯವಾಗಿ ನಾವು ಹೇಳ್ತೇವೆ ಸ್ಫಟಿಕೀಕರಣ ಅಂತ ಹೇಳ್ತಾರೆ. ಬಹಳ ಮಂದಿ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಸರ್ ನೀವು ಕೊಟ್ಟ ಜೇನುತುಪ್ಪ ಸಕ್ಕರೆ ಕಟ್ಟಿದೆ. ಸಕ್ಕರೆ ಕಟ್ಟಿದ್ರೆ ಒಳ್ಳೇದೇ, ಯಾಕೆ ಅಂತ ಕೇಳಿದರೆ ಪುಷ್ಪ ರಸದಲ್ಲಿ ಲ್ಯಾವಿಲೋಸ್ ಅಂತ ಹೇಳುವಂಥ ವಸ್ತು ಸಂಗ್ರಹ ಆದಾಗ ಅದನ್ನು ಅವುಗಳು ಆಯ್ಕೆ ಮಾಡಿ ಇಂದು ಪುನಃ ಜೇನನ್ನಾಗಿ ಪರಿವರ್ತನೆ ಮಾಡಿದ್ದಲ್ಲಿ ಸಕ್ಕರೆ ಕಟ್ಟೋದು ಸ್ವಭಾವ. ಆ ಸಕ್ಕರೆ ಕೂಡ ಉಪಯೋಗ ಉಂಟು, ಹೋಮಿಯೋಪತಿಯಲ್ಲಿ ಉಪಯೋಗ ಆಗುತ್ತೆ. ಆ ಸಕ್ಕರೆ ಕಟ್ಟುವುದು ಅವುಗಳ ಅದು ಒಳ್ಳೆಯದೇ. ಉದಾಹರಣೆಗೆ ನಾವು ಹಾಲು ಹಾಳಾಯಿತು ಅಂತ ಹೇಳ್ತೇವೆ, ಹಾಲಿಗೆ ಹುಳಿ ಬಿದ್ದರೆ ಮಾತ್ರ ಹಾಳಾಗುವುದು, ಅಂದರೆ ಹಾಳಾಗುವುದಲ್ಲ ಅದು, ಅದು ಮೊಸರಾಗುವುದು, ಅದರಲ್ಲಿ ಬೆಣ್ಣೆ ತೆಗಿಲಿಕ್ಕೆ ಬರ್ತದೆ. ಹಾಗೆ ಇದು ಕೂಡ ಅತ್ಯುತ್ತಮ. ಕೊನೆಯ ಪ್ರಶ್ನೆ ಅಂತಂದರೆ ಜೇನು ಕೃಷಿಗೆ ಸವಾಲುಗಳ ಬಗ್ಗೆ ವಿಚಾರ ಮಾಡಿದಾಗ ನಾವು ಹೇಳುವಂತಹದ್ದು ಜೇನಿನ ಒಂದು ಕಲಬೆರಕೆ. ಕರೆಕ್ಟ್. ಇದನ್ನು ತಪ್ಪಿಸುವುದು ಹೇಗೆ, ಇದರ ಅಗತ್ಯ ಏನು? ಅಂದರೆ ಮುಖ್ಯವಾಗಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜೇನುತುಪ್ಪದ ಈಗ ಪ್ರಚಾರಗಳು ಜಾಸ್ತಿ ಉಂಟು. ನಾವು ಜಾಸ್ಮಿನ್ ಹನಿ ಕೊಡ್ತೇವೆ, ನಾವಿನ್ನು ಬೇರೆ ಬೇರೆಯ ಉದಾಹರಣೆ ಹೇಳೋದುಂಟು, ಆ ಹನಿ ಕೊಡ್ತೇವೆ. ಹಾಗೆ ಬಂತು ತುಳಸಿ ಹನಿ ಬರ್ತದಂತೆ, ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ತುಳಸಿ ಹೂವಿನಲ್ಲಿ ಬರುವಂಥ ಜೇನು ಎಷ್ಟು ಬರ್ಬೋದು? ಅದು ಇದಕ್ಕೆ ನಮ್ಮ ಸೆರೆನಾಕ್ಕೆ ಅಷ್ಟು ಬರಲ್ಲ, ಮುಜಂಟಿಗಾದರೂ ಬರ್ಬೋದು ಆ ಗುಣ. ಹಾಗೆ ಫ್ಲೇವರ್ ಹಾಕ್ತಾರೆ ಕಲಬೆರಕೆ ಅಂದರೆ ಮುಖ್ಯವಾಗಿ ಫ್ಲೇವರಿಗೆ ಮನುಷ್ಯರು ಮಾರು ಹೋಗುವುದು ಫ್ಲೇವರಿಗೆ. ನಮಗೆ ಜಾಸ್ಮಿನ್ ಹನಿ ಬೇಕು, ರೋಸ್ ಹನಿ ಬೇಕು ಹೇಳ್ತಾರೆ. ಅದು ನಿಜವಾಗಿ ಆದರೂ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ, ನೈಸರ್ಗಿಕ ಅಲ್ಲ, ಕೃತಕವೇ ಕೃತಕವೇ. ಹಾಗಾಗಿ ನಾವು ಹಳ್ಳಿಯಲ್ಲಿ ರೈತರು ಏನು ಜೇನು ಪೆಟ್ಟಿಗೆ ಇಟ್ಟು ಗೂಡಿಟ್ಟು ಸಾಕ್ತೇವೋ ಅವರಿಂದ ಬೇಡಿಕೆಗಳು ಬರಲಿಕ್ಕೆ ಆರಂಭ ಆಗಿದೆ ಈಗ. ಯಾಕೆಂದರೆ ನೀವು ಎಷ್ಟನ್ನಾದರೂ ಸರಿ ಸರ್ ನಮಗೆ ಕಳಿಸಿಕೊಡಿ. ಕಂಪೆನಿಗಳು ಕೂಡ ಹಾಗೆ, ಉದಾಹರಣೆಗೆ ಬೇರೆ ಬೇರೆ ಇಲ್ಲಿಂದ ತರಿಸುವಂತಹ ಹನಿಗಳು ಉಂಟು. ನಾವೀಗ ಉತ್ತರ ಭಾರತದಿಂದ ತರಿಸ್ತೇವೆ ಅಥವಾ ಬೇರೆ ಕಡೆ ತರಿಸಿದ್ದನ್ನು ಬ್ಲೆಂಡ್ ಮಾಡಬೇಕು, ಕಲರ್ ಇಲ್ಲ ಅದಕ್ಕೆ, ಜನರು ಕಲರಿಗೆ ಕೂಡ ಮಾರು ಹೋಗ್ತಾರೆ, ಅದಕ್ಕಾಗಿ ಬ್ಲೆಂಡ್ ಮಾಡಿ ಕೂಡ ಸೇಲ್ ಮಾಡುವವರಿದ್ದಾರೆ. ಕೊನೆಯ ಪ್ರಶ್ನೆಯನ್ನು ಕೇಳ್ತಾರೆ, ಗಂಡು ನೊಣದ ಒಂದು ಪಾತ್ರ ಏನು, ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆದರೆ ಏನು ಅದರ ಒಂದು ಮುನ್ಸೂಚನೆ ಅಂತ? ಮುಖ್ಯವಾಗಿ ರಾಣಿ ನೊಣಕ್ಕೆ ಏಜ್ ಆಗಿದೆ ಅಥವಾ ಆ ಕುಟುಂಬದಲ್ಲಿ ಇಡೀ ಕುಟುಂಬಗಳಿಗೆ ಬೇಕಾದಂತಹ ಈ ಪೆರೋಮೋನ್ ಅಂತ ಹೇಳುವಂತಹ ಶಕ್ತಿ ಕೊಡುವಂತಹ ಶಕ್ತಿ ರಾಣಿಗೆ ಇರುವುದಿಲ್ಲ, ನಾವು ಕುಟುಂಬದಿಂದ ರಾಣಿಯನ್ನು ಬದಲಾವಣೆ ಆಗಬೇಕು, ಗಂಡು ನೊಣಗಳ ಉತ್ಪತ್ತಿ ಆಗುತ್ತದೆ. ರಾಣಿಗೆ ಏಜ್ ಆದಾಗ ಗಂಡು ನೊಣಗಳ ಉತ್ಪತ್ತಿ ಆಗುತ್ತದೆ, ಒಟ್ಟು ರಾಣಿ ಬದಲಾವಣೆ ಆಗಬೇಕು ಅಂತ ಹೇಳುವ ಸ್ಥಿತಿಗೂ ಒಂದು, ಅಥವಾ ಇಷ್ಟು ಜನಸಂಖ್ಯೆ ಉಂಟು ನಮ್ಮಲ್ಲಿ ನಾವು ಡಿವೈಡ್ ಆಗಲೇಬೇಕು ಅಂತ ಹೇಳುವ ದೃಷ್ಟಿಯಲ್ಲಿಯೂ ಗಂಡು ನೊಣಗಳಾಗುವುದುಂಟು. ಹೊಸ ರಾಣಿಯಲ್ಲಿ ಆದಂಥ ಕುಟುಂಬ ಕೂಡ ಗಂಡು ನೊಣಗಳಾಗಿದೆ, ಅದನ್ನು ನಾವು ತಪ್ಪಿಸಿಕೊಳ್ಳಿಕ್ಕಾಗಿ ಆ ಸಂದರ್ಭದಲ್ಲಿ ಗಂಡು ನೊಣಗಳ ಅಗತ್ಯತೆ ಇಲ್ಲ ಅಂತ ಹೇಳುವ ಒಂದು ಹೆಚ್ಚು ಎರಡು ಸೂಪರ್ಗಿಂತಲೂ ಜಾಸ್ತಿ ನೊಣಗಳಿದೆ ಮುಚ್ಚಳದಲ್ಲಿದೆ, ಡಿವೈಡ್ ಮಾಡಲೇಬೇಕು, ಯಾಕೆಂದರೆ ಪೆರೋಮೈನ್ ಪೂರೈಸಲಿಕ್ಕೆ ಆಗುವುದಿಲ್ಲ ರಾಣಿಗೆ ಅಷ್ಟೊಂದು ಸಂಖ್ಯೆಯಲ್ಲಿ ಇದಾಗಿದೆ. ಆ ರೀತಿಯಲ್ಲಿ ನಾವು ನೋಡಿಕೊಂಡು ಗಂಡು ನೊಣಗಳನ್ನು ಕಂಟ್ರೋಲ್ ಮಾಡಬೇಕು, ಇಲ್ಲದಿದ್ದರೆ ಗಂಡು ನೊಣಗಳು ಜಾಸ್ತಿ ಆದಾಗೆ ಕುಟುಂಬ ಪಾಲಾಗುವುದು ಖಚಿತ, ಅಥವಾ ಅವುಗಳಿಗೆ ಆಹಾರ ಮುಖ್ಯವಾಗಿ ಜೇನು ಉತ್ಪಾದನೆ ಕಡಿಮೆ. ವಿಶ್ವ ಜೇನು ದುಂಬಿ ದಿನ, ಈ ಸಂದರ್ಭದಲ್ಲಿ ನಮ್ಮ ಜೇನು ಕೃಷಿಕರಿಗೆ ಮತ್ತು ಕೃಷಿಕರಿಗೆ ನಿಮ್ಮ ಒಂದು ಸಂದೇಶ ಏನು? ಮುಖ್ಯವಾಗಿ ಎಲ್ಲ ಜೇನು ವ್ಯವಸಾಯಗಾರರು ಪರಿಸರ ಉಳಿಸಬೇಕು, ಜೇನುನೊಣವನ್ನು ಉಳಿಸಬೇಕು. ಹೌದು, ಪರಿಸರ ಉಳಿಯದೆ ಜೇನುನೊಣ ಉಳಿಯಲ್ಲ, ಹಾಗಾಗಿ ಅದು ಮುಖ್ಯವಾದ ನಮ್ಮ ಸಂದೇಶ. ಜೇನುನೊಣ ಎನ್ನುವಂಥದ್ದು ಪರಿಸರದ ಒಂದು ಸಮತೋಲನಕ್ಕೆ ಅಗತ್ಯವಾಗಿ ಬೇಕು, ಅತಿ ಅಗತ್ಯ. ಮಾನವ ಕುಲಕ್ಕೆ ಅಥವಾ ಪ್ರಾಣಿ ಸಂಕುಲಕ್ಕೂ ಜೇನುನೊಣ ಇಲ್ಲದೆ ಬದುಕು ಇಲ್ಲ. ಯಾಕೆಂದ ಹೇಳಿದರೆ ಪರಾಗಸ್ಪರ್ಶ ಕ್ರಿಯೆ ಜೇನುನೊಣಗಳಿಂದಲೇ, ಹಣ್ಣು ಹಂಪಲುಗಳಿರ್ಬೋದು ಅಥವಾ ಯಾವುದೇ ಪುಷ್ಪಗಳಿಂದ ಆಗುವಂಥ ಫಲೀಕರಣ ಜೇನುನೊಣಗಳಿಂದ 80% ಆಗುತ್ತೆ. ಅದು ಕಿರುಜೇನಿರ್ಬೋದು, ಕೋಲ್ಜೇನಿರ್ಬೋದು, ಅಥವಾ ಹೆಜ್ಜೇನಿರ್ಬೋದು, ತೊಡುವೆಜೇನಿರ್ಬೋದು. ಬಹಳ ಸಂತೋಷ ವಾದ್ಯಕೋಡಿ ಶಾಂಭಟ್ ಅವರೇ. ಪರಿಸರದ ಸಂರಕ್ಷಣೆಯ ದೃಷ್ಟಿಯಿಂದ ಹಾಗೂ ನಮ್ಮ ಒಂದು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಜೇನು ಕುಟುಂಬಗಳನ್ನು ಉಳಿಸಿ ಬೆಳೆಸುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯ, ಹಾಗೂ ಜೇನು ಕೃಷಿಯ ಸಾಧಕ ಬಾಧಕಗಳು, ಸದ್ಯದ ಒಂದು ಪರಿಸ್ಥಿತಿ, ಭವಿಷ್ಯ, ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವದ ಆಧಾರದಲ್ಲಿ ಹೇಳಿದ್ದೀರಿ. ತುಂಬ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜೇನು ಕೃಷಿ ಕುರಿತು ವಾದ್ಯಕೋಡಿ ಶ್ಯಾಮ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ಕೇಳುಗರೆ ಈಗ ಮಂಗಳೂರು ಕೃಷಿ ಉತ್ಪನ್ನ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 54,500 ರೂಪಾಯಿಗಳು ಹೊಸ ಅಡಿಕೆ 31,000 ರಿಂದ 39,000 ರೂಪಾಯಿಗಳು ಕೋಕಾ 22,000 ರಿಂದ 27,000 ರೂಪಾಯಿಗಳು ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿಗಳು ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು ತೆಂಗಿನಕಾಯಿ 2ನೇ ವರ್ಗ 12,000ರಿಂದ 15,000 ರೂಪಾಯಿಗಳು ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 3,000 ರೂಪಾಯಿಗಳು ಕಟ್ಟ ಸಾಂಬಾರಕ್ಕಿ 2,950 ರಿಂದ 3,200 ರೂಪಾಯಿಗಳು ಭತ್ತ ಆಮದು 2,200 ರಿಂದ 2,450 ರೂಪಾಯಿಗಳು ಬೆಲ್ಲ ಕ್ಷಮಿಸಿ ಕಾಳುಮೆಣಸು ಕ್ವಿಂಟಾಲಿಗೆ 38,000ರಿಂದ 49,000 ರೂಪಾಯಿಗಳು ಇವು ಮಂಗಳೂರು ಕೃಷಿ ಉತ್ಪನ್ನ ಸಮಿತಿಯ ಇಂದಿನ ಕೃಷಿ ಉತ್ಪನ್ನಗಳ ಧಾರಣೆಗಳು ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು ಕೇಳುಗರೆ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಇತ್ತೀಚೆಗೆ ಪುತ್ತೂರಿನಲ್ಲಿ ಜರುಗಿದ ಕೃಷಿ ಯಂತ್ರ ಮೇಳದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗ ಪ್ರಸಾರವಾಗಲಿದೆ ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 6:50 ನಮಸ್ಕಾರ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಸಮಯ 7:30 ಗರ್ಭಿಣಿಯರೇ ನಿಮಗೊಂದು ಸಿಹಿ ಸುದ್ದಿ ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನ ಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ ಕಾಂಗರು ಮದರ್ ಕೇರ್ ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ ಪುಟಾಣಿಗಳೇ, ನಿಮ್ಮ ಪ್ರತಿಭೆ ಪ್ರದರ್ಶನಕ್ಕೆ ನಮ್ಮದೊಂದು ವೇದಿಕೆ, ಅದೇ ಕಿಶೋರ ವೇದಿಕೆ. ಪ್ರಸಾರ ಇದೇ ಭಾನುವಾರದಂದು ಬೆಳಿಗ್ಗೆ 10 ಗಂಟೆಗೆ. ನಿಮ್ಮ ಕಥೆ, ಕವನ ಹಾಗೂ ಹಾಡುಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮೂಲಕ ಪ್ರಸ್ತುತಪಡಿಸಬಹುದು. ಅದಕ್ಕೋಸ್ಕರ ನೀವು ಮಾಡಬೇಕಾದದ್ದು ಇಷ್ಟೆ, ನಾನು ಹೇಳುವ ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ. ನಾವು ಕೂಡ ಕರೆಗೆ ಕಾಯ್ತಾ ಇರ್ತೇವೆ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಸರಿ ಮಕ್ಕಳೇ, ಇನ್ನೊಮ್ಮೆ ನೆನಪಿಸ್ತಾ ಇದ್ದೇನೆ, ಕಿಶೋರ ವೇದಿಕೆಯ ಕಾರ್ಯಕ್ರಮ ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ.